ರಾತ್ರಿ ಈ ದಿನ ರಾತ್ರಿ ಗೊತ್ತೇ ರಾಮಯ್ಯ, ನಿಂಗೆ ಗೊತ್ತೇ ರಾಮಯ್ಯ, ತಣ್ಣನೆ ಗಾಳಿ ಅಮ್ಮೋ ಚಳಿ ತಾಳೆನು ರಾಮಯ್ಯ. ಹುಣ್ಣಿಮೆ ರಾತ್ರಿ ಈ ದಿನ ರಾತ್ರಿ ಗೊತ್ತೇ ರಾಮಯ್ಯ, ನಿಂಗೆ ಗೊತ್ತೇ ರಾಮಯ್ಯ, ತಣ್ಣನೆ ಗಾಳಿ ಅಮ್ಮೋ ಚಳಿ ತಾಳೆನು ರಾಮಯ್ಯ. ಕೆಂಪನೆ ಹೆಣ್ಣು ಮಾಗಿದ ಹಣ್ಣು ಚಂಚು ರಾಮಯ್ಯ, ಕೆಂಪನೆ ಹೆಣ್ಣು ಮಾಗಿದ ಹಣ್ಣು ಚಂಚು ರಾಮಯ್ಯ, ಇವಳ ಬಿಟ್ಟೋರಂತೆ ಗಂಡಾದವರು ರಾಮಯ್ಯ. ಚಿಕ್ಕಬಳ್ಳೆಂದು ಪಕ್ಕಕ್ಕೆ ನನ್ನ ತಳ್ಳಬೇಡಯ್ಯ, ಚಿಕ್ಕಬಳ್ಳೆಂದು ಪಕ್ಕಕ್ಕೆ ನನ್ನ ತಳ್ಳಬೇಡಯ್ಯ, ಎಣೆಯ ಸೊಕ್ಕಿದ ಆನೆಯ ಅಡಗಿಸುವಂತ ಜಾತಿ ಉಂಟಯ್ಯ. ಇದ್ದು ಹೋಗುವಿ ಇದ್ದು ಹೋಗು ಸಿದ್ದರಾಮಯ್ಯ, ಇಲ್ಲೇ ಇದ್ದು ಹೋಗು ಎದ್ದು ಹೋಗು ಸಿ.